ಸಮಯವಾಗಿದೆ 6:50 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೇಳಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಹಲೋ ಆಕಾಶವಾಣಿನಾ? ಹಲೋ ಆಕಾಶವಾಣಿ. ಹಲೋ ಆಕಾಶವಾಣಿನಾ? ಹಲೋ, ನಮ್ದೊಂದು ಸಮಸ್ಯೆ ಇದೆ. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲಾ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು ಶೇಕಡ 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಕೇಳಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ ಬೆಳೆ ಸಮೀಕ್ಷೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಶ್ರೀಮತಿ ಅಂಬರ್ ಫರೀದ್, ಜಂಟಿ ಕೃಷಿ ನಿರ್ದೇಶಕರು, ಬೆಳೆ ಸಮೀಕ್ಷೆ ವಿಭಾಗ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಬನ್ನಿ ಕೇಳಿದ್ರೆ, ಇವತ್ತಿನ ನಮ್ಮ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಪ್ರಶ್ನೆಯನ್ನ ಕೇಳಿ. ನಮ್ಮ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ ಇರುತ್ತದೆ. ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ತಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡಲು ಆಗಮಿಸಿದ್ದಾರೆ ಜಂಟಿ ಕೃಷಿ ನಿರ್ದೇಶಕರಾದ ಯೋಜನಾ ವಿಭಾಗದ ಶ್ರೀಮತಿ ಅಂಬರ್ ಫರೀದ್ ಮೇಡಮ್ ಅವರು. ಶ್ರೀಮತಿ ಅಂಬರ್ ಫರೀದ್ ಅವರಿಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಇವತ್ತು ತಾವು ಕೂಡ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ. ನಮ್ಮ ಫೋನ್ ಸಂಖ್ಯೆನ ತಮಗೋಸ್ಕರ ಇನ್ನೊಮ್ಮೆ ನೆನಪು ಮಾಡಿಕೊಡ್ತಾ ಇದ್ದೇವೆ, ದಯವಿಟ್ಟು ಬರ್ಕೊಳ್ರಿ. ನಮ್ಮ ಫೋನ್ ಸಂಖ್ಯೆಗಳು ಈ ರೀತಿವೆ: 2237-4477. ಇನ್ನೊಮ್ಮೆ ಕೇಳಿ, 2237-4477. ಇನ್ನೊಂದು ಫೋನ್ ಸಂಖ್ಯೆ 2237-4488. 2237-4488. ಎಸ್ಟಿಡಿ ಕೋಡ್ ಸಂಖ್ಯೆ 080. ಹಾಗಿದ್ರೆ ಬನ್ನಿ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ ಇದಕ್ಕೆ ಸಂಬಂಧಪಟ್ಟಿದ್ದಾಗಿರ್ತದೆ. ಪ್ರಶ್ನೆ ಕೇಳಬೇಕಾದ್ರೆ ಕೇವಲ ಹೆಸರಷ್ಟೇ ಹೇಳಿ, ಉದ್ದಾಗಿ ದಯವಿಟ್ಟು ಹೇಳಿಬೇಡಿ. ಯಾಕಂದ್ರೆ ನಮಗೆ ಅನೇಕರು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಲಾಸ್ಟ್ ಕಾರ್ಯಕ್ರಮದಲ್ಲಿ ಕೆಲವೊಬ್ಬರು ಸುಮ್ಮನೆ ನಮ್ಮ ಸಮಯವನ್ನು ವೇಸ್ಟ್ ಮಾಡಿದ್ರು, ಅನೇಕ ರೈತರು ಇದರಿಂದ ಸಮಯವನ್ನು ಕಳ್ಕೊಂಡ್ರು. ಹಾಗಾಗಿ ತಾವು ಉಪಯುಕ್ತವಾದ ಮಾಹಿತಿ ಇದೆ, ಅವಶ್ಯಕತೆ ಇದ್ದಷ್ಟು ತಾವು ಮಾತಾಡಿ ಅಂತ ಹೇಳ್ತಾ. ಮೇಡಮ್ ಅವರೇ, ಇವತ್ತು ನಾವು ಬೆಳೆ ಸಮೀಕ್ಷೆ ಯಾವಾಗ ಆರಂಭ ಆಯಿತು, ಬೆಳೆ ಸಮೀಕ್ಷೆ ಉದ್ದೇಶ ಏನು, ಸಂಕ್ಷಿಪ್ತವಾಗಿ ನಮ್ಮ ರೈತರಿಗೆ ಮೊದಲೇದಾಗಿ ಮಾಹಿತಿ ಮಾಡಿಕೊಟ್ಟು ಬಿಡೋಣ. ಓಕೆ. ರಾಷ್ಟ್ರದಲ್ಲೇ ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಸರ್ವೆ ನಂಬರ್ ಹಿಸ್ಸಾ ನಂಬರ್ ವಾರು ಬೆಳೆ ಮಾಹಿತಿಯನ್ನು ಮೊಬೈಲ್ ತಂತ್ರಾಂಶವನ್ನು ಬಳಸಿ ದಾಖಲಿಸುವ ಯೋಜನೆಯನ್ನು 2017 ಸಾಲಿನಲ್ಲಿ ಸರ್ಕಾರಿ ಅಧಿಕಾರಿಗಳ ಮೂಲಕ ಪ್ರಾರಂಭವಾಯಿತು. ಕಂದಾಯ, ಕೃಷಿ, ತೋಟಗಾರಿಕೆ ಹಾಗೂ ರೇಷ್ಮೆ ಇಲಾಖೆ ಅಧಿಕಾರಿಗಳು ಮುಖ್ಯವಾಗಿ 2017 ಸಾಲಿನಲ್ಲಿ ಸಮೀಕ್ಷೆ ಮಾಡ್ತಾ ಇದ್ರು. ತದನಂತರ 2018 ಸಾಲಿನಿಂದ ಖಾಸಗಿ ನಿವಾಸಿಗಳ ಮೂಲಕ ಬೆಳೆ ಸಮೀಕ್ಷೆ ಮಾಡಲಾಗುತ್ತಿದೆ. ಪ್ರಸ್ತುತ ಬೆಳೆ ಸಮೀಕ್ಷೆ ಯೋಜನೆಯಡಿ ವರ್ಷದ 4 ಹಂಗಾಮುಗಳಲ್ಲಿ ರಾಜ್ಯದ ಸುಮಾರು 450 ಲಕ್ಷ ರೈತರ ತಾಕುಗಳಲ್ಲಿ ಬೆಳೆ ವಿವರ ದಾಖಲಾಗ್ತಾ ಇದೆ. ಈ ಒಂದು ರೈತ ಬಾಂಧವರಿಗೆ ಒಂದು ಮುಖ್ಯ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀನಿ. ಮುಂಗಾರು ಹಂಗಾಮಿನ ರೈತರ ಬೆಳೆ ಸಮೀಕ್ಷೆ ಆಪ್ ಅನ್ನು ಇವತ್ತೇ ಬಿಡುಗಡೆ ಮಾಡಲಾಗಿದೆ. ಈ ಒಂದು ಬೆಳೆ ಸಮೀಕ್ಷೆ ಆಪ್ ಅನ್ನು ಬಳಸಿ ತಾವು ತಮ್ಮ ಬೆಳೆದಂತಹ ಬೆಳೆನ ಸಮೀಕ್ಷೆ ಮಾಡ್ಕೋಬಹುದು. ಈ ಒಂದು ಬೆಳೆ ಸಮೀಕ್ಷೆಯ ಮುಖ್ಯ ಉದ್ದೇಶವೆಂದರೆ ಜಿಪಿಎಸ್ ಆಧಾರಿತ ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಳಸಿ ಸರ್ವೆ ನಂಬರ್ ಅಥವಾ ಉಪ ಸರ್ವೆ ನಂಬರ್ ವಾರು ಬೆಳೆ ಪ್ರದೇಶದ ನಿಖರ ಮಾಹಿತಿಯನ್ನು ದಾಖಲಿಸುವುದು. ಈ ಒಂದು ಬೆಳೆ ಸಮೀಕ್ಷೆಯನ್ನು ಯಾರೆಲ್ಲ ಕೈಗೊಳ್ಳಬಹುದು ಎಂಬುದಕ್ಕೆ ರೈತರ ಆಪ್ ಮುಖಾಂತರ ರೈತರು ತಾವು ಬೆಳೆದಂತಹ ಬೆಳೆಯ ಮಾಹಿತಿಯನ್ನು ಖುದ್ದಾಗಿ ದಾಖಲಿಸಲು ಅವಕಾಶವಿದೆ. ಒಂದು ವೇಳೆ ರೈತರಿಗೆ ಬೆಳೆ ಸಮೀಕ್ಷೆ ಮಾಡೋಕ್ಕೆ ಕಷ್ಟ ಆದರೆ ಅವರು ಸರ್ಕಾರಿ ಅಧಿಕಾರಿಗಳ ಮೂಲಕ ದಾಖಲಿಸ್ಕೋಬಹುದು. ಇಲ್ಲವಾದಲ್ಲಿ ಖಾಸಗಿ ನಿವಾಸಿಗಳು ಮುಖಾಂತರ ಮೊಬೈಲ್ ಆಪ್ ಬಳಸಿ ವಿವರ ದಾಖಲಿಸಬಹುದು. ಆಮೇಲೆ ಈ ಇದು ಯಾಕೆ ಮಾಡ್ಕೋಬೇಕು, ಇದರ ಉಪಯೋಗವೇನು, ಬೆಳೆ ಇದು ಒಂದು ಮುಖ್ಯವಾದ ಒಂದು ಪ್ರಶ್ನೆ ರೈತರಿಗೆ ಬರಬಹುದು. ಬೆಳೆ ಸಮೀಕ್ಷೆ ಏಣಿಕೆ ಕಾರ್ಯದಲ್ಲಿ ಬೆಳೆ ಕಟಾವು ಪ್ರಯೋಗಗಳನ್ನು ಕೈಗೊಳ್ಳಲು, NDRF SDRF ಯೋಜನೆಯಡಿಯಲ್ಲಿ ಸಹಾಯಧನ ಪಡೆಯಲು, ಬೆಳೆ ವಿಮೆ ಯೋಜನೆಯಡಿ ಫಲಾನುಭವಿಗಳನ್ನು ಗುರುತಿಸಲು, ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಲು, ಬೆಳೆ ಮಾನದಂಡಗಳಿಗೆ ಅನುಗುಣವಾಗಿ ಕೃಷಿ ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಗಳ ಫಲಾನುಭವಿ ಆಧಾರಿತ ಯೋಜನೆಗಳ ಅನುಷ್ಠಾನಕ್ಕಾಗಿ, RTCಯಲ್ಲಿ ಬೆಳೆ ವಿವರ ದಾಖಲಾತಿಗಾಗಿ, ರೈತರಿಗೆ ರಾಷ್ಟೀಯ ಹಾಗೂ ಗ್ರಾಮೀಣ ಬ್ಯಾಂಕುಗಳಲ್ಲಿ ಬೆಳೆ ಸಾಲ ಮಂಜೂರು ಮಾಡಲು, ಈ ಒಂದು ಇಷ್ಟೊಂದು ಕಾರಣಕ್ಕಾಗಿ ಈ ದತ್ತಾಂಶ ಬಳಕೆ ಆಗ್ತಾ ಇದೆ. ಇದಲ್ಲೇ ಈ ಬೆಳೆ ಸಮೀಕ್ಷೆಯಲ್ಲಿ ರೈತರು ಯಾವ ಸಮಯದಲ್ಲಿ ನಾವು ಕೈಗೊಳ್ಳಬೇಕಾಗುತ್ತೆ ಅಂತಾರೆ? ಬೆಳೆ ಸಮೀಕ್ಷೆನ ನಾವು 4 ಹಂಗಾಮುಗಳಲ್ಲಿ ಕೈಗೊಳ್ತೀವಿ. ಪೂರ್ವ ಮುಂಗಾರು ಹಂಗಾಮಿನಲ್ಲಿ ಅಂದ್ರೆ ಜುಲೈ ತಿಂಗಳಲ್ಲಿ, ಮುಂಗಾರು ಹಂಗಾಮು ಸಮೀಕ್ಷೆಯನ್ನು ಆಗಸ್ಟ್ ಸೆಪ್ಟೆಂಬರ್ ಮಾಹೆಯಲ್ಲಿ, ಹಿಂಗಾರು ಹಂಗಾಮಿನ ಸಮೀಕ್ಷೆಯನ್ನು ಜಾನ್ವರಿ ಮಾಹೆಯಲ್ಲಿ ಮತ್ತು ಬೇಸಿಗೆ ಹಂಗಾಮಿನ ಸಮೀಕ್ಷೆಯನ್ನು ಏಪ್ರಿಲ್ ಮಾಹೆಯಲ್ಲಿ ಕೈಗೊಳ್ಳಲು ಅವಕಾಶ ಇದೆ. ಈ ಒಂದು ಸಮಯದಲ್ಲಿ ತಾಕಿನಲ್ಲಿ ಬೆಳೆದಂತಹ ಎಲ್ಲಾ ಬೆಳೆಗಳನ್ನು ದಾಖಲು ಮಾಡಲಾಗುತ್ತೆ. ಆಮೇಲೆ ಮೇಡಮ್ ಅವರೇ, ಈಗ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆಯ ಮಾಹಿತಿಯನ್ನ ಸಮೀಕ್ಷೆಯಲ್ಲಿ ದಾಖಲಾಗಿರುವ ಮಾಹಿತಿ ಸರಿ ಇದೆಯೋ ಅಂತ ನೋಡ್ಕೋಬಹುದಾ? ಇದು ಒಂದು ಒಳ್ಳೆ ಪ್ರಶ್ನೆ. ರೈತರು ಗೂಗಲ್ ಪ್ಲೇ ಸ್ಟೋರ್ ಮೂಲಕ ಬೆಳೆ ದರ್ಶಕ್ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ತಮ್ಮ ಜಮೀನಿನಲ್ಲಿ ಯಾವ ಬೆಳೆ ದಾಖಲಾಗಿದೆ ಅದರ ಮಾಹಿತಿಯನ್ನು ಸರ್ವೆ ನಂಬರ್ ವಿಸ್ತೀರ್ಣದ ಬಗ್ಗೆ ಪರಿಶೀಲಿಸಬಹುದು. ತಪ್ಪಿದಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಸಹ ಅವಕಾಶವಿದೆ. ಈಗ ಒಂದು ಕರೆನ ತೆಗೆದುಕೊಳ್ಳೋಣ. ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ಕೇಳಿ ಸರ್, ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ನಮಸ್ಕಾರ ಸರ್. ನಮಸ್ತೆ, ಹೆಸರು ಹೇಳಿ, ಸಂಕ್ಷಿಪ್ತವಾಗಿ ಕೇಳಿ, ಆಗ್ಲೇ ಹೇಳಿದ್ದೇವೆ. ನಮಸ್ಕಾರ ಸರ್. ಕೇಳಿ. ನಮಸ್ಕಾರ. ತೀನರಸಪುರ ತಾಲೂಕು ಸೋಸ್ಟ್ ಗ್ರಾಮದಿಂದ ಸ್ಮಾರ್ಟ್ ಸೆಂಟರ್ ಮಾಡುವ ನಮಸ್ಕಾರಗಳು, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳೇ. ಪ್ರಶ್ನೆ ಕೇಳಿ ಸರ್. ಈಗ ಆರ್ಟಿಸಿಯಲ್ಲಿ ಫಸಲು ಹೆಸರು ನಮ್ಮದಾಗಿರ್ತದಲ್ಲ, ಮತ್ತೆ ಸಮೀಕ್ಷೆ ಮಾಡಬೇಕಾದ ಪರಿಸ್ಥಿತಿ ಯಾಕೆ ಅಂತ ನಾನು ಕೇಳೋದು. ಈಗ 4 ಹಂಗಾಮುಗಳಲ್ಲಿ ಬೇರೆ ಬೇರೆ ಬೆಳೆನ ಬೆಳಿತೀವಿ. ಸೊ ಆ ಹಂಗಾಮಿನಲ್ಲಿ ಯಾವ ಬೆಳೆ ಬೆಳೆದಿರ್ತೀರಾ ಅದನ್ನ ನಾವು RTCಯಲ್ಲಿ ದಾಖಲು ಮಾಡಕ್ಕೆ ಈ ಒಂದು 4 ಹಂಗಾಮುಗಳಲ್ಲಿ ಸಮೀಕ್ಷೆ ಕೈಗೊಳ್ತೀವಿ. ಈಗ RTCಯಲ್ಲಿ ಹೆಸರು ಬಂದಿರ್ತಲ್ಲ ಮೇಡಮ್, ಇಂಥ ಭತ್ತ ಕಬ್ಬು ತರಕಾರಿ ಇಂದೆಲ್ಲ ಕಾಲಮ್ಲಿ ನಮ್ಮದಾಗಿರ್ತಲ್ಲ, ಮತ್ತೆ ಸಮೀಕ್ಷೆ ಯಾಕೆ ಮಾಡ್ಬೇಕು ಅಂತ ಮೇಡಮ್ ನಾನು. ಈಗ ತಾವು ಒಂದೇ ಬೆಳೆ ಬೆಳಿತೀರಾ 4 ಹಂಗಾಮಿನಲ್ಲಿ? ಒಂದ್ಸತಿ ನಾವು ಭತ್ತ ಬೆಳಿತೀವಿ, ಒಂದ್ಸತಿ ಬೇಸಿಗೆಯಲ್ಲಿ ದ್ವಿದಳ ಧಾನ್ಯಗಳು ಬೆಳಿತೀವಿ, ಈ ತರ ಬೆಳಿತೀವಿ ಮೇಡಮ್. ಅದಕ್ಕೆ ಪ್ರತಿ ಹಂಗಾಮಿನಲ್ಲಿ ಯಾವ ಬೆಳೆ ಬೆಳಿತೀರಾ ಅದನ್ನ ನಾವು ಸಮೀಕ್ಷೆ ಕೈಗೊಂಡು ಅದನ್ನ ಮೇಲ್ವಿಚಾರಕರು ಅಂತ ಇರ್ತಾರೆ, ಅವು ಕೃಷಿ ತೋಟಗಾರಿಕೆ ರೇಷ್ಮೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು, ಅವರು ಅನುಮೋದನೆ ಮಾಡ್ತಾರೆ. ಅನುಮೋದನೆ ಮಾಡಿದ ನಂತರ ಅದು RTCಯಲ್ಲಿ ದಾಖಲಾಗುತ್ತೆ. ಅಲ್ಲ, ಮೊದ್ಲೆಲ್ಲ ಮೊದ್ಲು ವಿಲೇಜ್ ಅಕೌಂಟೆಂಟ್ ಗಳು ವ್ಯವಸ್ಥೆ ಮಾಡಿ ಬರ್ತಿದ್ರು, ಈಗ ಡಬಲ್ ಎಂಟ್ರಿ ಆಯ್ತು ಮೇಡಮ್. ಇವಾಗ ಇಲ್ಲ, ಈಗ ಇನ್ನೂ ರೈತ ಸ್ನೇಹಿ ಆಗಿದೆ, ಯಾಕಂದ್ರೆ ರೈತರೇ ತಮ್ಮ ಬೆಳೆಯನ್ನ ಈಗ ರೈತರ ಆಪ್ ಮುಖಾಂತರ ರೈತರು ಸ್ವತಃ ತಮ್ಮ ಬೆಳೆನ ದಾಖಲಿಸ್ಕೋಬಹುದು. ಸೊ ಈ ಒಂದು ಪ್ರಕ್ರಿಯೆ ಇದೆ, ಇದು ಇನ್ನು ರೈತ ಸ್ನೇಹಿ ಪ್ರಕ್ರಿಯೆ ಆಗಿದೆ. ಬಹಳ ಸಂತೋಷ ಮೇಡಮ್. ಆಯ್ತು, ಮುಂದಿನ ಕರೆ ಹೇಳಿ. ಹಲೋ, ಹಲೋ ಕೃಷಿರಂಗ ಕೇಳಿ, ಹೆಸರು ಹೇಳಿ ಸರ್, ಎಲ್ಲಿಂದ? ನಮಸ್ಕಾರ. ನಾನು ಗುಲ್ಬರ್ಗ ಜಿಲ್ಲೆ ಶಹಾದಾ ತಾಲೂಕು ತನಸ್ನಳ್ಳಿ ಎಸ್ ಗ್ರಾಮದಿಂದ ರಾಮ್ ಅಹಮದ್ ಮಾತಾಡ್ತಾ ಸರ್. ಕೇಳಿ ಕೇಳಿ. ಮೇಡಮ್ ಅವರಿಗೆ ನಮಸ್ಕಾರ. ನಮಸ್ತೆ. ಚಿಕ್ಕ ರೈತರು ಇದ್ದೀವಿ. ನಿಮ್ದು ರೇಡಿಯೋ ಸೆಟ್ ದೂರ ಇಟ್ಟು ಮಾತಾಡಿ. ರೇಡಿಯೋ ಸೆಟ್ ದೂರ ಇಟ್ಟು ಮಾತಾಡಿ, ಕೇಳೋದಿಲ್ಲ ಸರಿಯಾ? ಗುಲ್ಬರ್ಗ ಜಿಲ್ಲೆ. ಪ್ರಶ್ನೆ ಕೇಳಿ. ಪ್ರಶ್ನೆ ಕೇಳಿ ಸರ್. ಸರ್, ನಮ್ ಕಡೆ ಮಾಡಿಸೋದು ಲಾಸ್ಟ್ ಅಂತ ಒಂದು ಪ್ರಶ್ನೆ. ಇಲ್ಲ, ಈ ಪ್ರಶ್ನೆ ಒಂದೇ ಪ್ರಶ್ನೆನೆ ಸರಿಯಾಗಿ ನಮ್ಗೆ ಕೇಳಿಲ್ಲ, ಇನ್ನೊಮ್ಮೆ ಕೇಳಿ. ನಾವು ಗುಲ್ಬರ್ಗ ಜಿಲ್ಲೆದವರು, ತೊಗರಿ ಜಾಸ್ತಿ ಬೆಳಿತೀವಿ ಸರ್. ತೊಗರಿ? ಹಾ, ಮುಂದೆ ವಿಮಾ ದಿನಾಂಕ, ಅಂತಿಮ ವಿಮಾ ದಿನಾಂಕ. ಇದು ಬೆಳೆ ಸಮೀಕ್ಷೆಗೆ ಸಂಬಂಧಪಟ್ಟ ಪ್ರಶ್ನೆ ಮಾತ್ರ ಕೇಳಿ. ತಾವು ಈಗ ಮುಂಗಾರು ಹಂಗಾಮಿನಲ್ಲಿ ನಾವು ಕಳೆದ ನಮ್ಮ ಕಾರ್ಯಕ್ರಮದಲ್ಲಿ ಕೇಳಿದೇವಲ್ಲ, ತಾವು ಕೇಳಿಲ್ಲ? ತಾವು ಅದು ನಾವು ನೀವು ನಮ್ದು ಸಹಾಯವಾಣಿ ಸಂಖ್ಯೆ ಇದೆ, ಅಲ್ಲಿ ಕರೆ ಮಾಡಿ ನೀವು ಮಾಹಿತಿ ತಗೊಳ್ಳಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇಲ್ಲ, ರೈತ ಕರೆ ಕೇಂದ್ರ ಸಹಾಯವಾಣಿ ಇದೆ, ಆ ಸಂಖ್ಯೆ ಹೇಳ್ತೀನಿ, ತಾವು ದಯವಿಟ್ಟು ಬರ್ಕೊಳ್ಳಿ ಸರ್. 1-800-425-3553 ಕರೆ ಮಾಡಿ ತಮ್ಮ ಪ್ರಶ್ನೆನ ಕೇಳಿ ಉತ್ತರ ಪಡ್ಕೋಬಹುದು. ಧನ್ಯವಾದಗಳು. ಮುಂದಿನ ಕರೆ. ಹಲೋ, ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೇಳಿ ಸರ್. ಎಲ್ಲಿಂದ? ಹಲೋ ಸರ್, ನಾನು ಕೊಡಗು ಡಿಸ್ಟ್ರಿಕ್ಟ್, ಹೇಳಿ ಸರ್, ಪೊನ್ನಂಪೇಟೆ ತಾಲೂಕಿಂದ ಮಾತಾಡೋದು. ಈ ಬೆಳೆ ಸಮೀಕ್ಷೆಯಲ್ಲಿ ನಮಗೆ ಪ್ರಯೋಜನಕ್ಕಿಂತ ಜಾಸ್ತಿ ಪ್ರಾಬ್ಲಮ್ ಆಗಿದೆ ಸರ್. ಹೇಳಿ. ಬೆಳೆ ಸಮೀಕ್ಷೆಗೆ ಮೊದಲು ಹಲೋ ಕೇಳಿ, ನಿಮ್ ಪ್ರಶ್ನೆ ಕೇಳಿ, ನಾನು ಹೇಳ್ತಾ ಇದ್ದೆ. ಬೆಳೆ ನಮ್ಮ ಆರ್ ಟಿ ಸಿ ತೆಗೆಯುವಾಗ ಕರೆಕ್ಟ್ ಆಗಿ ನಮ್ಮಲ್ಲಿ ಮ್ಯಾಕ್ಸಿಮಮ್ ಕಾಫಿ ಅಂಡ್ ಪ್ಯಾಡಿ ಬೆಳೆ ಸಮೀಕ್ಷೆಗೆ ಮೊದಲು ಆರ್ ಟಿ ಸಿ ತೆಗೆದಾಗ ಕಾಫಿಗೆ ಕಾಫಿ ಬರ್ತಾ ಇತ್ತು, ಭತ್ತಕ್ಕೆ ಭತ್ತ ಬರ್ತಾ ಇತ್ತು. ಇವಾಗ ನಮಗೆ ಈ ವಿ ಎಸ್ ಎಸ್ ಎನ್ ಗೆ ನಮಗೆ ಆರ್ ಟಿ ಸಿ ಬೇಕು ಅಂತ ಹೇಳಿ ಹೋಗಿ ಅವ್ರಿಗೆ ಆರ್ ಟಿ ಸಿ ಸಿ ತೆಗಿಲಿಕ್ಕೆ ಹೋದ್ರೆ ನಮ್ಮ ಕಾಫಿ ಆರ್ ಟಿ ಸಿ ಅಲ್ಲಿ ಭತ್ತ ಬಂದಿದೆ, ದಾಖಲೆ ಬದಲಾಗಿದೆ, ಆರ್ ಟಿ ಸಿ ಅಲ್ಲಿ ಕಾಫಿ ಬಂದಿದೆ. ಸರ್, ನಾನು ಒಂದು ಉತ್ತರ ಹೇಳ್ತೀನಿ. ಈಗ ರೈತರ ಆಪ್ ಅಂತ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ನಮಗೆ ಪ್ಲೀಸ್ ಹಿಯರ್ ಮೀ, ನಮಗೆ ಅದೆಲ್ಲ ಅಷ್ಟು ಮಾಡ್ಲಿಕ್ಕೆ ಆಗೋಲ್ಲ, ಬಿಕಾಸ್ ವಿ ಹ್ಯಾವ್ ಲಾರ್ಜ್ ಏರಿಯಾ. ಅದಕ್ಕೆ ಈ ಮಂಡಲ ಪಂಚಾಯತ್ ನಮ್ಮ ಅಗ್ರಿಕಲ್ಚರ್ ಆಫೀಸರ್ ಮಂಡಲ ಕ್ಯಾರಾಫ್ ಇಂದ ಯಾರನ್ನು ಒಬ್ಬರನ್ನ ಕಳಿಸ್ತಾರೆ, ಅವರಿಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಇವಾಗ ನಮ್ದು ಪ್ರಾಬ್ಲಮ್ ವಿ ಎಸ್ ಎಸ್ ಎನ್ ಲೋನಿಗೆ ಆರ್ ಟಿ ಸಿ ತೆಗೆದ್ರೆ ನಮ್ದು ಕಾಫಿ ಪ್ಲಾಂಟೇಶನ್ ಅಲ್ಲಿ ಭತ್ತ ಅಂತ ಬಂದಿದೆ, ಅದನ್ನು ಸರಿ ಮಾಡಿಸ್ಲಿಕ್ಕೆ ಆ ಸೊಸೈಟಿಯವರು ಹೇಳಿದ್ರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಗೆ ಹೋಗಿ ಅಂತ ಹೇಳಿ. ಅಲ್ಲಿ ಹೋಗಿ ಹೇಳಿದ್ರೆ ಅವ್ರು ಹೇಳ್ತಾರೆ ನೀವು ರೆವಿನ್ಯೂಗೆ ಹೋಗಿ ಅಂತ ಹೇಳಿ. ಅಂಡ್ ವಿ ಆರ್ ಡಿಲೇಡ್ ಬೈ ಅವರ್ ಲೋನ್, ವಿ ಆರ್ ನಾಟ್ ಗೆಟಿಂಗ್ ದಿ ಲೋನ್. ಸರ್, ಬೆಳೆ ದರ್ಶಕ್ ಆಪ್ ಅಲ್ಲಿ ತಾವು ಹೋಗಿ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಇದೆ. ನೀವು ಆಕ್ಷೇಪಣೆ ಸಲ್ಲಿಸಿ ಅದರಲ್ಲಿ ನೀವು ಸರಿಪಡಿಸ್ಕೋಬಹುದು. ಎಲ್ಲಿ ಮಾಡ್ತಾರೆ? ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಬೆಳೆ ದರ್ಶಕ್ ಆಪ್ ಅಂತ ಡೌನ್ಲೋಡ್ ಮಾಡಿ. ಆಫೀಸ್ ಅಲ್ಲಿ ಮಾಡಿಕೊಡಲ್ವಾ ನಾವು ಹೋದ್ರೆ? ಐದರ್ ಅಗ್ರಿಕಲ್ಚರ್ ಆಫೀಸ್ ಆರ್ ರೆವಿನ್ಯೂ ಅಲ್ಲಿ ಮಾಡಲ್ವಾ ಅವರು? ಅಲ್ಲೂ ಮಾಡ್ತಾರೆ. ಕೃಷಿ ಅಗ್ರಿಕಲ್ಚರ್ ಆಫೀಸ್ ಅಲ್ಲಿ ಹೋಗಿ ತಾವು ಹೋಗಿದ್ದೆ ಮೇಡಮ್, ಅವ್ರು ಹೇಳ್ತಾರೆ ರೆವಿನ್ಯೂಗೆ ಹೋಗಿ ಅಂತ ಹೇಳಿ. ಹಾರ್ಟಿಕಲ್ಚರ್ ಆಫೀಸ್ ಗೆ ಹೋಗಿ ಸರ್, ನೆಕ್ಸ್ಟ್ ಬೆಳೆ ಸಮೀಕ್ಷೆಯಲ್ಲಿ ನೀವು ಚೇಂಜ್ ಮಾಡ್ಬೇಕು ಅಂತ ಹೇಳಿ ಸರ್. ಹಾರ್ಟಿಕಲ್ಚರ್ ಆಫೀಸ್ ಟೈಮ್ ನಮಗೆ ಇವಾಗ ನಮಗೆ ಲೋನ್ ಎಲ್ಲ ರಿನ್ಯೂವಲ್ ಮಾಡ್ಲಿಕ್ಕೆ ಮಾರ್ಟಿಗೇಜ್ ಆಗ್ಬೇಕು ಈ ವರ್ಷದಿಂದ, ಅಲ್ಲ ಆರ್ ಟಿ ಸಿ ಕೊಟ್ಟರೆ ಇದಾಗೋದಿಲ್ಲ ಸರ್ ಅಂತ ಹೇಳ್ತಾರೆ. ಅಲ್ಲ, ಈ ಬೆಳೆ ದರ್ಶಕ ಆಪ್ ನಲ್ಲಿ ಸರ್ ಅಲ್ಲಿ ತಾವು ಕೂಡ ದಾಖಲೆಯನ್ನ ನೀವು ಅಲ್ಲಿ ನೀವು ಬೆಳೆ ದರ್ಶಕ ಆಪ್ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ತಮ್ಮ ಜಮೀನಿನಲ್ಲಿ ದಾಖಲಿಸಿರುವ ಬೆಳೆ ಮಾಹಿತಿ, ಸರ್ವೆ ನಂಬರ್, ವಿಸ್ತೀರ್ಣದ ಬಗ್ಗೆ ಪರಿಶೀಲಿಸಿ ಸರ್. ಇದು ಆಕ್ಷೇಪಣೆ ಸಲ್ಲಿಸಲು ಈ ಒಂದು ಬೆಳೆ ದರ್ಶಕ ಆಪ್ ಅಲ್ಲೇ ಅವಕಾಶ ಇದೆ. ಕರೆಕ್ಟ್ ಆಗಿ ಬಂದಿದೆ ಮೇಡಮ್, ಎಲ್ಲಿ ಕ್ರಾಪ್ ಇಸ್ ಡಿಫರೆಂಟ್, ನಮ್ದು ಕಾಫಿ ಪ್ಲಾಂಟೇಶನ್ ಅಲ್ಲಿ ಭತ್ತ ಅಂತ ಬಂದಿದೆ, ಅದು ಒಂದು ಎರಡು ಸರ್ವೆ ನಂಬರ್ ಅಲ್ಲ, ನಮ್ದು ಆಲ್ಮೋಸ್ಟ್ ಸರ್ವೆ ನಂಬರ್ ಎಲ್ಲ ರಾಂಗ್ ಇನ್ಫಾರ್ಮೇಶನ್ ಬಂದಿದೆ ಬೆಳೆ ಬಗ್ಗೆ. ಆಕ್ಷೇಪಣೆ ಸಲ್ಲಿಸುವುದೊಂದೇ ಮಾರ್ಗ ಇದು? ಹೌದು, ಆಕ್ಷೇಪಣೆ ಸಲ್ಲಿಸುವುದು ಒಂದೇ ಮಾರ್ಗ. ನೀವು ಆಕ್ಷೇಪಣೆ ಸಲ್ಲಿಸಿ ಆಮೇಲೆ ಅದನ್ನ ಇತ್ಯರ್ಥಪಡಿಸ್ಕೋಬಹುದು ಸರ್. ತಾವು ಈಗ ಈ ಬೆಳೆ ಸಮೀಕ್ಷೆಗೆ ಕಳಿಸ್ತೀರಿ, ಸ್ವಲ್ಪ ಗೊತ್ತಿರೋರಿಗೆ ಹೂ ಆರ್ ವೆಲ್ ವರ್ಸ್ ವಿತ್ ದಿಸ್ ವರ್ಕ್ ಅಂತವರಿಗೆ ಕಳಿಸ್ಬೇಕು ಅಂತ ನಂದು ಒಂದು ರಿಕ್ವೆಸ್ಟ್ ನಿಮಗೆ. ಅವ್ರು ಬರ್ತಾರೆ, ಏನೋ ಒಂದು ಮಾಡ್ತಾರೆ, ಅವ್ರು ಏನ್ ಮಾಡ್ತಾರೆ ಅವ್ರಿಗೇನೆ ಗೊತ್ತಿರೋಲ್ಲ. ಈಗ ಅದೇ ಖಾಸಗಿ ನಿವಾಸಿಗಳಿಗೆ ನಾವು ಸಾಕಷ್ಟು ತರಬೇತಿ ಕೊಡ್ತೀವಿ, ಅವರು ತರಬೇತಿ ಪಡ್ಕೊಂಡು ಬಂದು ಆಪ್ ದಾಖಲ್ ಮಾಡ್ತಾರೆ. ತಾವು ಒಂದ್ ಮಾಡಬಹುದು ಸರ್, ತಾವು ಸ್ವತಃ ಫಾರ್ಮರ್ಸ್ ಆಪ್ ಅಂತ ಇರುತ್ತೆ, ಖರೀಫ್ ಸೀಸನ್ ಫಾರ್ಮರ್ ಆಪ್ ಅಂತ ಡೌನ್ಲೋಡ್ ಮಾಡ್ಕೊಳ್ಳಿ. ನಮಗೆ ವಿ ಮಸ್ಟ್ ನೋ ಅಲ್ಲ, ಅಷ್ಟೆಲ್ಲ ಗೊತ್ತಾಗಬೇಕಲ್ಲ ನಮಗೆ. ಅಲ್ಲ ಇದು ಅರ್ಜೆಂಟ್ ಆರ್ ಟಿ ಸಿ ಬೇಕು, ನಾನು ಇದನ್ನ ಇಲ್ಲಿ ಆಕ್ಷೇಪಣೆ ಸಲ್ಲಿಸಿ ಅದು ಯಾವಾಗ ಆಗುತ್ತೆ ಮೇಡಮ್? ಅದು ಸರ್ ತಮ್ಮ ಹೆಸರು ಸರ್ವೆ ನಂಬರ್ ಹೇಳಿ ಸರ್, ನಾವು ಚೆಕ್ ಮಾಡಿ ಹೇಳಿ. ಮೊಬೈಲ್ ನಂಬರ್ ಸರ್ವೆ ನಂಬರ್ ಇದು ಮೊಬೈಲ್ ನಂಬರ್ ಹೇಳಿ ಸರ್. ಮೊಬೈಲ್ ನಂಬರ್ 8 9 7 1 3 6 9 3 0 9. ಒಂದು ನನಗೆ ಒಂದು ಸದ್ಯಕ್ಕೆ ಒಂದು ಸರ್ವೆ ನಂಬರ್ ಕೊಡ್ತೇನೆ, 63/6. ನಿಮಗೆ ಉತ್ತರ ಹೇಳ್ತಾರೆ ಸರ್ ಅದಕ್ಕೆ? ಈ ಬೆಳೆ ಸಮೀಕ್ಷೆವರೆಗೆ ಆರ್ ಟಿ ಸಿ ಕರೆಕ್ಟ್ ಬರ್ತಾ ಇತ್ತು. ಯಾವಾಗ ಇವರು ಬೆಳೆ ಸಮೀಕ್ಷೆ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ಈ ಪ್ರಾಬ್ಲಮ್ ಕೊಡಗಲ್ಲಿ ಅಂತೂ ಪ್ಯಾಡಿ ಅಂಡ್ ಕಾಫಿ. ಓಕೆ ಸರ್, ಇದನ್ನ ರಿಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಸರ್. ನಿಮಗೆ ಕಾಲ್ ಮಾಡ್ತಾರೆ ಸರ್. ಕಾಲ್ ಮಾಡಿ ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ನಮಸ್ಕಾರ ಸರ್. ನಮಸ್ತೆ, ಹೆಸರು ಹೇಳಿ ಸರ್. ಎಲ್ಲಿಂದ? ನಮ್ಮ ವಿಜಯಪುರ ಜಿಲ್ಲೆ ಬಸವನ್ ಬಾಗೇವಾಡಿಯಿಂದ ಸರ್. ಹಾ ಕೇಳಿ ಪ್ರಶ್ನೆನ. ಬೆಳೆ ಸಮೀಕ್ಷೆ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮ ಇರುತ್ತೆ. ಅದು ರೇಷ್ಮೆ ಬೆಳೆನೂ ಮಾಡಬಹುದು ಅನ್ರಿ ಸರ್? ಎಲ್ಲಾ ಬೆಳೆನ ನೀವು ದಾಖಲ್ ಮಾಡ್ಕೋಬಹುದು. ಹಾ ರೀ ಮೇಡಮ್, ನಮಸ್ಕಾರ. ಓಕೆ ನಮಸ್ತೆ. ನಾವು ರೇಷ್ಮೆ ಹಚ್ಚೋರಿ ಮೇಡಮ್. ಹಾ, ಅದಕ್ಕ ಸಮೀಕ್ಷೆ ಇನ್ನೂ ಬಂದಿಲ್ಲ. ಈಗ ಹಿಂದೊಂದು ಕಾರ್ಯಕ್ರಮ ನಡೆಸಿದ್ರಿ ನಮ್ ಬೆಂಗಳೂರು ಆಕಾಶವಾಣಿಯಾಗ ಹೇಳಿದ್ರ, ಈಗ ಆಗೈತಿ ಮಾಡಬಹುದು ಅನ್ನಂಗಾಯ್ತ್ರಿ ಮೇಡಮ್. ಈಗ ಖಾಸಗಿ ನಿವಾಸಿಗಳು ಸಮೀಕ್ಷೆ ಮಾಡ್ತಾರೆ, ಬಟ್ ನಾನು ತಮ್ಗೇನ್ ಹೇಳ್ತಾ ಇದ್ದೀನಿ ಅಂದ್ರೆ ರೈತರ ಆಪ್ ನಲ್ಲಿ ಬೆಳೆ ಸಮೀಕ್ಷೆನ ಸ್ವತಃ ರೈತರೇ ಮಾಡ್ಕೋಬಹುದು. ಅದ್ ಯಾವ ತರ ಮಾಡ್ಬೇಕು ಅಂತ ಹೇಳ್ತೀನಿ. ಈಗ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಖರೀಫ್ ಸೀಸನ್ ಫಾರ್ಮರ್ ಆಪ್ 25/26 ಅಂತ ಡೌನ್ಲೋಡ್ ಮಾಡ್ಕೊಳ್ಳಿ. ಇ ಕೆ ವೈ ಸಿ ಅನ್ನು ಅಂತ ಕೇಳುತ್ತೆ ಅದು. ಇ ಕೆ ವೈ ಸಿ ನೀವು ಸಕ್ರಿಯಗೊಳಿಸ್ಕೋಬೇಕು. ಮತ್ತೆ ಬೆಳೆ ಸಮೀಕ್ಷೆ ಕೈಗೊಳ್ಳಲು ಅವಶ್ಯವಿರುವ ಮಾಸ್ಟರ್ ವಿವರನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಆಮೇಲೆ ರೈತರ FID ಯೊಂದಿಗೆ ಸೇರಿಸಲಾದ ಎಲ್ಲಾ ಸರ್ವೆ ನಂಬರ್ಗಳು ಅಲ್ಲಿ ತೋರಿಸುತ್ತೆ. ಸಮೀಕ್ಷೆ ಯಾವ ಸರ್ವೆ ನಂಬರ್ದು ಮಾಡಬೇಕು ಅದನ್ನ ಆಯ್ಕೆ ಮಾಡಿಕೊಂಡು ಅದರದ್ದು ಸರ್ವೆ ನಂಬರ್ ಅಥವಾ ಹಿಸ್ಸಾ ಗಡಿ ರೇಖೆ ಒಳಗೆ ನಿಂತ್ಕೊಂಡು ಫೋಟೋ ತೆಗೆಯೋಕೆ ಅವಕಾಶ ಇರುತ್ತೆ ಆ ಮೊಬೈಲಿಂದ. ಸೊ ರೈತರ ಜಮೀನಿನಲ್ಲಿ ವ್ಯವಸಾಯಕ್ಕಾಗಿ ಬಳಕೆಯ ಯಾಗದ ಪ್ರದೇಶ, ಪಾಳು ಪ್ರದೇಶ, ಬೆಳೆ ಕಟಾವು ಮಾಹಿತಿ ಹಾಗೂ ಬೆಳೆ ವಿವರಗಳನ್ನು ದಾಖಲಿಸಿ ಅಪ್ಲೋಡ್ ಮಾಡುವಂತ ಅವಕಾಶ ಇದೆ. ಸೊ ಈ ತರ ನೀವು ಸಮೀಕ್ಷೆ ತಮ್ಮ ಸರ್ವೆ ನಂಬರ್ದು ಸಮೀಕ್ಷೆ ತಾವೇ ಮಾಡ್ಕೋಬಹುದು. ಈಗ ನಮಗ್ ಮಾಡಕ್ ಬರ್ಲಿಲ್ಲ, ಖಾಸಗಿ ನಿವಾಸಿಗಳಿಂದ ಮಾಡಬಹುದು ಅಂದ್ರೆ ಮೇಡಮ್? ಖಾಸಗಿ ನಿವಾಸಿಗಳಿಂದ ಮಾಡಬಹುದು, ಇಲ್ಲ ಸರ್ಕಾರಿ ಅಧಿಕಾರಿಗಳು 4 ಇಲಾಖೆಗಳ ಯಾರ ನಾನು ಈಗಲೇ ಹೇಳ್ದೆ ಅವ್ರ ಹೆಲ್ಪ್ ತಗೊಂಡು ನೀವು ಮಾಡ್ಕೋಬಹುದು. ಈಗ ನಾವ್ ಎಲ್ಲಿ ಹೋಗಿ ಭೇಟಿ ಆಗ್ಬೇಕ್ರಿ ಮೇಡಮ್? ನಮ್ದ ಬ್ಯಾರನೇ ಬರ್ತದಲ್ರಿ ರೇಷ್ಮೆ ಇಲಾಖೆ ಅಂತ. ರೇಷ್ಮೆ ಇಲಾಖೆ ಅಧಿಕಾರಿಗಳಿಗೆ ನೀವು ಸಂಪರ್ಕ ಮಾಡಿ ಅವರಿಂದ ತಾವು ಸಹಾಯ ಪಡ್ಕೋಬಹುದು. ಆಯ್ತ್ರಿ ಮೇಡಮ್, ನಮಸ್ಕಾರ. ನಮಸ್ತೆ. ಮುಂದಿನ ಕರೆ. ನಮಸ್ತೆ. ಹಲೋ, ಹಲೋ ಕೃಷಿರಂಗ. ಹೆಸರು ಹೇಳಿ ಸರ್, ಎಲ್ಲಿಂದ? ಹಾ ನಮಸ್ಕಾರ. ನಾವು ಸಾಜನ್ ಪಟೇಲ್ ಅಂತ, ಕಲಬುರಗಿ ಜಿಲ್ಲೆಯಿಂದ. ಕೇಳಿ ಪಾಟೀಲ್ ರೀ. ಕಲಬುರಗಿ ಜಿಲ್ಲೆ ಜವರಿ ತಾಲೂಕು ಇಜಯ ಗ್ರಾಮ ಸರ್ ನಮ್ದು. ಹ್ಮ್ ಸರ್, ಏನ್ ಪ್ರಶ್ನೆ ಅಂದ್ರೆ, ಹ್ಮ್ ಈಗ ತೊಗರಿ ಅಥವಾ ಈಗ ಹೆಸರು ಉದ್ದ ಅದೆಲ್ಲ ಬೆಳೀತಾರಲ್ಲ, ಹೌದು, ಅದನ್ನು ಯಾವ ಒಂದು ಸಮಯದಲ್ಲಿ ನಾವು ಬೆಳೆ ಸಮೀಕ್ಷೆ ಮಾಡಬಹುದು, ಮುಂಗಾರು ಅಥವಾ ಹಿಂಗಾರು ಅಂತ ನನ್ನ ಪ್ರಶ್ನೆ. ಈಗ ನಾನು ಈಗಾಗಲೇ ಹೇಳಿದ್ದೀನಿ, ನಾವು 4 ಹಂಗಾಮಗಳಲ್ಲಿ ಸಮೀಕ್ಷೆ ಮಾಡ್ತೀವಿ. ಈಗ ನಿಮ್ಮ ಬೆಳೆ ಪೂರ್ವ ಮುಂಗಾರು ಅಂದ್ರೆ ಜುಲೈ ತಿಂಗಳಲ್ಲಿ ಸಮೀಕ್ಷೆ ಮಾಡ್ತೀವಿ. ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಮುಂಗಾರು ಹಂಗಾಮಿನ ಸಮೀಕ್ಷೆ, ಅದ ನಂತರ ಜಾನ್ವರಿ ತಿಂಗಳಲ್ಲಿ ಹಿಂಗಾರು ಹಂಗಾಮಿನ ಸಮೀಕ್ಷೆ ಮಾಡ್ತೀವಿ. ಬೇಸಿಗೆ ಹಂಗಾಮಿನ ಸಮೀಕ್ಷೆ ಏಪ್ರಿಲ್ ಮಾಹೆಯಲ್ಲಿ. ಅಂದ್ರೆ ಪ್ರತಿಯೊಂದು ಸೀಸನ್ ಅಲ್ಲಿ ಯಾವ ಬೆಳೆ ಬೆಳೆದಿರ್ತೀರಾ ಅದನ್ನ ಕ್ಯಾಪ್ಚರ್ ಮಾಡುವಂತಹ ಅವಕಾಶ ಮಾಡಿಕೊಟ್ಟಿದೀವಿ. ಪಾಟೀಲ್ ರೀ, ಉತ್ತರ ಸಿಕ್ತಲ್ಲ? ಉತ್ತರ ಸಿಕ್ತಲ್ಲ ತಮ್ಗೆ? ಓಕೆ, ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ. ನಮಸ್ಕಾರ. ನಮಸ್ಕಾರ, ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್, ನಾನು ಶಿವಲಿಂಗ ಹಿರೇಮಠ ಮಾತಾಡ್ತೀನಿ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮೂಲ ಕೊಡದಿಂದ. ಕೇಳ್ರಿ ಹಿರೇಮಠ ಅವ್ರೆ. ಪ್ರಶ್ನೆ ನಂದ್ರೆ ಏನಂದ್ರೆ, ಬೆಳೆಯುವ ಬೆಳೆ ಸಮೀಕ್ಷೆ ಅಂತಾರಲ್ರಿ, ಯಾವ ಯಾವ ಮಾನದಂಡಗಳನ್ನು ಉಪಯೋಗಿಸ್ತೀರಿ ಅಂತ ಒಂದು ಸಣ್ಣ ಪ್ರಶ್ನೆ. ಮಾನದಂಡಗಳು ಅಂದ್ರೆ ಈಗ ಎಲ್ಲ ಬೆಳೆಗಳಿಗೂ ಇದು ಬರುತ್ತೆ. ಈಗ ಬೆಳೆ ಸಮೀಕ್ಷೆ ಕೈಗೊಳ್ಳಲು ಇ ಕೆವೈಸಿ ಮಾಡ್ಕೋಬೇಕಾಗುತ್ತೆ. ಇದಕ್ಕಾಗಿ ಆಧಾರ್ ನಂಬರಿನ ಮಾಹಿತಿ ಹಾಗೂ ರೈತರ ಎಲ್ಲಾ ಸರ್ವೆ ನಂಬರ್ಗಳನ್ನು ಫ್ರೂಟ್ಸ್ ನಲ್ಲಿ ಎಫ್ ಐ ಡಿ ಗೆ ಜೋಡಿಸುವ ಅವಶ್ಯಕತೆ ಇದೆ. ಬೆಳೆಗಳು ಫ್ರೂಟ್ಸ್ ನ ಎಫ್ ಐ ಡಿ ನಿಮ್ ಆಧಾರ್ ನಂಬರ್ಗೆ ಜೋಡಣೆ ಆಗಿರುತ್ತೆ, ಆಮೇಲೆ ಅದಕ್ಕೆ ನಿಮ್ದು ಎಲ್ಲಾ ಸರ್ವೆ ನಂಬರ್ ಜೋಡಣೆ ಆಗಿರುತ್ತೆ. ಈ ತರ ಮಾಡಿಕೊಂಡ್ರೆ ನೀವು ಈ ಒಂದು ಮಾನದಂಡ ಇರುತ್ತೆ. ಅಂದ್ರೆ ಬೆಳೆ ಸಮೀಕ್ಷೆಯಲ್ಲಿ ಇದೇ ನಿಮ್ಗೆ ಮಹತ್ವದ ಪಾತ್ರ ಬೀರುತ್ತದೆ. ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿಯಾಗಿ ಸಮೀಪದ ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಅಧಿಕಾರಿಗಳು ಇರ್ತಾರೆ, ಇಲ್ಲ ಅಂದ್ರೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೂ ನೀವು ಭೇಟಿ ಮಾಡಬಹುದು. ರೇಷ್ಮೆ ಇಲಾಖೆ ಅಧಿಕಾರಿಗಳಿಗೂ ಭೇಟಿ ಮಾಡಿ ಈ ಒಂದು ಕಾರ್ಯ ಮಾಡ್ಕೋಬಹುದು. ಓಕೆ, ಧನ್ಯವಾದಗಳು. ಮುಂದಿನ ಕಡೆ ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹಲೋ, ಕೇಳಿ ಸರ್, ಪ್ರಶ್ನೆ ಕೇಳಿ. ಎಲ್ಲಿಂದ? ನಮಸ್ಕಾರ. ನಮಸ್ತೆ ಸರ್, ನಾವು ಬೆಳೆ ಸಮೀಕ್ಷೆ ಮಾಡ್ಬೇಕು ಅಂತ ನಮ್ಮ ಮೊಬೈಲ್ ನಲ್ಲಿ ಸುಮಾರು ಸಲ ಟ್ರೈ ಮಾಡಿದ್ರೆ ನಮ್ಮಲ್ಲಿ ಕನೆಕ್ಷನ್ ಸಿಕ್ಕಲ್ಲ. ಅದೇ ಟಿ ಆರ್ ಮಾಡಿದ್ರೆ ಬೇಗ ಕನೆಕ್ಷನ್ ಆಗುತ್ತಲ್ಲ ಸರ್? ಏನದು ಕನೆಕ್ಷನ್ ಡೌನ್ಲೋಡ್ ಆಗ್ತಾ ಇಲ್ಲ? ಡೌನ್ಲೋಡ್ ಆಗುತ್ತೆ, ನೆಟ್ವರ್ಕ್ ಪ್ರಾಬ್ಲಮ್. ಟೆಕ್ನಿಕಲ್ ಆಫೀಸರ್ ಗೆಲ್ಲ ಫೋನ್ ಮಾಡಿದೆ, ಆಗ ಕೊನೆಯಲ್ಲಿ ಟಿ ಆರ್ ಮಾಡಿದ್ರು, ಅವ್ರ ಕನೆಕ್ಷನ್ ಸಿಕ್ತು ಕರೆಕ್ಟ್ ಆಗಿ, ಆಮೇಲೆ ಸರಿ ಹೋಯ್ತು. ಹೌದು ಸರ್, ಮೊಬೈಲ್ ಪ್ರಾಬ್ಲಮ್ ಇರಬಹುದು. ಅದಕ್ಕೆ ಅವರು ಒಂದ ಕನ್ನಡಪ್ರಭ ಪತ್ರಿಕೆಯಲ್ಲಿ ಎಲ್ಲ ಆಗಿತ್ತು, ಮೇಲಿ ಕ್ಯಾರೆಕ್ಟರ್ ಅಷ್ಟು ಅಂತ ಕೊಟ್ರು ಮಾತ್ರ ಅದು ಓಕೆ ಕೊಡೋದು ಅಂತ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ರು. ಇಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ, ಇವಾಗ ರೈತರ ಆಪ್ ಮುಖಾಂತರ ನೀವು ಡೌನ್ಲೋಡ್ ಮಾಡಿಕೊಂಡು ಟ್ರೈ ಮಾಡಿ. ಇವಾಗ ನಿಮ್ಗೆ ಈಗ ರೈತರಿಗೆ ಆಪ್ ಬಿಡುಗಡೆ ಆಗಿದೆ. ನಾವು ಈ ಜುಲೈ ಫಸ್ಟ್ ಗೆ ಖಾಸಗಿ ನಿವಾಸಿಗಳಿಗೆ ಆಪ್ ಡೌನ್ಲೋಡ್ ಆಪ್ ಕೊಡ್ತೀವಿ. ಸೊ ಅವಾಗ ಖಾಸಗಿ ನಿವಾಸಿಗಳು ಸಮೀಕ್ಷೆ ಮಾಡಕ್ಕೆ ಅವಕಾಶ ಇರುತ್ತೆ. ಬಟ್ ಸದ್ಯಕ್ಕೆ ರೈತರಿಗೆ ಸ್ವತಃ ತಾವು ಬೆಳೆದಂತಹ ಬೆಳೆನ ಅಪ್ಲೋಡ್ ಮಾಡಕ್ಕೆ ಅವಕಾಶ ಇದೆ. ಈಗ ನೀವು ಟ್ರೈ ಮಾಡಿ ಆಗುತ್ತೆ. ಒಂದು ಸಲಹೆ ಮೇಡಮ್, ಹಲೋ ಕೇಳಿ ಕೇಳಿ. ಇದು ಈ ಆಪ್ ಎಲ್ಲ ಸ್ವಲ್ಪ ಬಹಳ ಸುಲಭ ಆಗಿ ರೀತಿ ಮಾಡಿ ಮೇಡಮ್. ಇದು ಮುಂದಿನ ದಿನಗಳಲ್ಲಿ ಇದು ಏನು ಯೂಸರ್ ಫ್ರೆಂಡ್ಲಿ ಆಯ್ತು. ಜಿಲ್ಲೆ ಇಷ್ಟೇ ನಂಬರ್ ಹಾಕಿ ಒಂದ್ ಫಾರಂ ಫಿಲ್ ಅಪ್ ಮಾಡುದು, ಫೋಟೋ ಹೊಡೆದು ಕ್ಲೀನ್ ಆಗಿ ಕ್ಲಿಕ್ ಮಾಡಿದ ತಕ್ಷಣ ಆಗ್ಬೇಕು ರೈತರಿಗೆ. ಆ ತರ ಆದ್ರೆ ಸುಲಭ ಇರ್ಬೇಕು ಅಂತ ಇರುತ್ತೆ ನೀವು. ಹೌದು ಸರ್, ನಮ್ ಟೆಕ್ನಿಕಲ್ ಟೀಮ್ ಇದೆ, ಅವ್ರಿಗೆ ನಾವು ನಿಮ್ ಸಲಹೆನ ಹೇಳ್ತೀವಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಮುಂದಿನ ಕರೆ ನೋಡೋಣ. ಹಲೋ ಕೃಷ್ಣರಂಗ, ಬೆಳೆ ಸಮೀಕ್ಷೆ ನೇರ ಪ್ರಸಾರ ಕಾರ್ಯಕ್ರಮ ಇರುತ್ತೆ, ಹೇಳಿ ಸರ್, ಹೆಸರು ಹೇಳಿ, ಎಲ್ಲಿಂದ? ನಮಸ್ಕಾರ ಸರ್. ನಮಸ್ತೆ, ನನ್ನ ಹೆಸರು ಸಕಲೇಶ್ವರ ತಾಲೂಕು ಬಿಳತಾಳ ಗ್ರಾಮದ ಬಿ ಎ ದೇವರಾಜ್ ಅಂತ. ಕೇಳಿ ದೇವರಾಜ್ ಅವರು. ಸರ್, ನಾನು ಭತ್ತ ಬೆಳೀತಿದ್ದೀವಿ ಗದ್ದೆಯಲ್ಲಿ, ಇವಾಗ ಅಡಿಕೆ ಮತ್ತೆ ಕಾಫಿ ಹಾಕಿದೀವಿ. ಇದು ಹೇಗೆ ಬೆಳೆ ಸಮೀಕ್ಷೆ ಮಾಡಿ ನಮಗೆ ಪಾಣಿಲಿ ಬೇರೆ ಬೇರೆ ಬರಬೇಕಲ್ಲ, ಹೇಗೆ ಮಾಡಬೇಕು? ಈಗ ಬೆಳೆ ಸಮೀಕ್ಷೆ ಮಾಡುವಾಗ ಮೂರ್ ಬೆಳೆ ಇದ್ರು ಅದನ್ನ ಕ್ಯಾಪ್ಚರ್ ಮಾಡಕ್ಕೆ ಅವಕಾಶ ಇದೆ, ಫೋಟೋ ತೆಗೆದು ಅಪ್ಲೋಡ್ ಮಾಡ್ತಾರೆ. ಒಂದಕ್ಕಿಂತ ಹೆಚ್ಚು ಬೆಳೆಗಳಿದ್ದಲ್ಲಿ ಎಲ್ಲಾ ಬೆಳೆಗಳ ಫೋಟೋ ತೆಗೆದು ಅಪ್ಲೋಡ್ ಮಾಡೋ ಮೂಲಕ ಎಲ್ಲಾ ಬೆಳೆಗಳ ಮಾಹಿತಿಯನ್ನು ಆಪ್ ನಲ್ಲಿ ದಾಖಲಿಸ್ಕೋಬಹುದಾಗಿದೆ. ಈ ಉದಾಹರಣೆಗೆ ಈಗ ತೋಟದಲ್ಲಿ ಅಡಿಕೆ ಜೊತೆಗೆ ಇದು ಬಾಳೆ ಅಥವಾ ಮತ್ತಿನ್ನೇನು ಬೆಳೆ, ಹೌದಾ ಮೇಡಮ್? ಹೌದು, ಸಪರೇಟ್ ಮಾಡಿದೀವಿ, ಕಾಫಿನೇ ಬೇರೆ ಮಾಡಿದೀವಿ, ಬೇರೆ ಬೇರೆ ಗದ್ದೆಗೆ ಮಾಡಬಹುದು. ಮಾಡಬಹುದು ಮಾಡಬಹುದು ಅಲ್ಲ, ಮಾಡಿದೀವಿ, ಅದನ್ನ ಪಾಣಿ ಚೇಂಜ್ ಮಾಡ್ಬೇಕು ನಾವು. ಈಗ ತೋಟದ ಬೆಳೆ ಅಂದ ತಕ್ಷಣ ಅದು ಒಂದೇ ಜಾಗದಲ್ಲಿ ಎರಡ್ ಮೂರ್ ಬೆಳೆ ಇರುತ್ತಲ್ಲ, ಅದನ್ನು ತೋರಿಸಬಹುದು ಅಂತಾರೆ ಅವರು. ಅಲ್ಲ ತೋರಿಸೋದು ನಮಗೆ ರೆಕಾರ್ಡ್ ಪಾಣಿ ಅಂದ ಪಾಣಿಲಿ ಕಮರ್ಷಿಯಲ್ ಬೆಳೆ ಬರ್ಬೇಕೀಗ ಬರುತ್ತೆ ಅಲ್ಲ ಬರುತ್ತೆ ಬರುತ್ತೆ ಬರುತ್ತೆ ಅಲ್ಲ ಭತ್ತ ಅಂತ ಬರುತ್ತೆ, ನಮಗೆ ಲಾಸ್ ಆಗುತ್ತೆ. ಇಲ್ಲ ಅದು ಬದಲಾವಣೆ ಆಗುತ್ತೆ, ಅದು ನೀವು ಅದು ದಾಖಲೆ ಮಾಡಿದ ಮೇಲೆ ಸಮೀಕ್ಷೆಯಲ್ಲಿ. ಹೌದು, ಅದು ನೀವು ಸಮೀಕ್ಷೆಯಲ್ಲಿ ಯಾಕೆ. ಈಗ ಒಂದು ವೇಳೆ ಬೆಳೆ ಸಮೀಕ್ಷೆಯಿಂದ ಕೈ ಬಿಟ್ಟು ಹೋದಲ್ಲಿ ಸಮೀಕ್ಷೆಯಾಗದ ತಾಕುಗಳಿಗೆ ರೈತರು ಆಕ್ಷೇಪಣೆಯನ್ನು ಸಲ್ಲಿಸುವ ಮೂಲಕ ಬೆಳೆ ಮಾಹಿತಿನ ದಾಖಲಿಸ್ಕೋಬಹುದು. ಹೌದಾ ಮೇಡಮ್? ಹೌದು, ನೀವು ಆಕ್ಷೇಪಣೆ ಸಲ್ಲಿಸಿ. ನೀವು ಬೆಳೆದರ್ಶಕ್ ಆಪ್ ಡೌನ್ಲೋಡ್ ಮಾಡಬೇಕು ಗೂಗಲ್ ಪ್ಲೇ ಸ್ಟೋರ್ ಇಂದ. ನೀವೇ ಮಾಡಬಹುದು, ನೀವೇ ಮಾಡ್ಕೋಬಹುದು. ಮಾಡ್ಕೊಂಡು ವೀಕ್ಷಣೆ ಮಾಡಕ್ಕೆ ಅವಕಾಶ ಇದೆ. ಅದನ್ನ ನೋಡ್ಬಿಟ್ಟು ಸಪೋಸ್ ಬೇರೆ ಬೆಳೆ ಅವ್ರ ನಿಮ್ಗೆ ಬೇಕಾದಂತ ಬೆಳೆ ಅಲ್ಲಿ ಇಲ್ಲ ಅಂದ್ರೆ ಆಕ್ಷೇಪಣೆ ಸಲ್ಲಿಸಿ. ತಾವು ಸರಿಪಡಿಸ್ಕೋಬಹುದು. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ಬೆಳೆ ಸಮೀಕ್ಷೆ ನೇರ ಪ್ರಸಾರ ಕಾರ್ಯಕ್ರಮ, ಹೇಳಿ ಸರ್. ನಮಸ್ತೆ. ನಮಸ್ಕಾರ, ಹೆಸರು ಹೇಳಿ ಸರ್. ಎಲ್ಲಿಂದ? ನಾನು ಮಂಗಳೂರಿಂದ ಇಸ್ಮಾಯಿಲ್ ಕಲ್ಲಾಡಿ ಅಂತ ಮಾತಾಡ್ತೀನಿ. ಕೇಳಿ ಕೇಳಿ ಸರ್. ಇಸ್ಮಾಯಿಲ್ ಅವರು, ಪ್ರಶ್ನೆ ಕೇಳಿ. ಏನಂದ್ರೆ ಸರ್, ತೋಟಗಾರಿಕೆ ಬೆಲೆ ಬಗ್ಗೆ ನಾವು ಕೇಳೋದು, ಸಣ್ಣ ರೈತರು ಕೇಳಿದ್ರಿ, ಲಾಸ್ಟ್ ವೀಕ್ ಕೇಳಿದ್ರಿ, ಪ್ರಶ್ನೆ ಕೇಳಿ. ಇಂಥವರು ಒಮ್ಮೆ ದಾಖಲಾತಿ ಅದು ಬೆಲೆ ಸಮೀಕ್ಷೆ ಆಗಿದ್ರಿ, ಅಂತವರು ಪ್ರತಿ ವರ್ಷ ನಾವು ಮಾಡ್ಲೇಬೇಕಂತ. ಹೌದು, ಅದೇ ಪ್ರತಿ ವರ್ಷ ತೋಟಗಾರಿಕೆ ಬೆಳೆಗೆ 3 ವರ್ಷಕ್ಕೆ ಒಂದ್ಸಲ ದಾಖಲು ಮಾಡೋ ಅವಕಾಶ ಇದೆ. ಅದನ್ನ ಆತರ ಮಾಡ್ಕೋಬಹುದು. 3 ವರ್ಷಕ್ಕೆ ಒಂದ್ಸಲ ಸಾಕು. ಓಕೆ ಓಕೆ, ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ ಸರ್. ನಮಸ್ಕಾರ. ನಮಸ್ತೆ, ಹೆಸರೇಳಿ ಸರ್. ಎಲ್ಲಿಂದ? ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಸರ್. ಕೇಳಿ ವಿಶ್ವನಾಥ್ ಅವರೇ, ಪ್ರಶ್ನೆ ಕೇಳಿ ಸಂಕ್ಷಿಪ್ತವಾಗಿ. ಬಾಳೆ ಬೆಳೆಗೆ ಯಾವಾಗ ನಾವು ಸಮೀಕ್ಷೆ ಮಾಡೋದು ಸರ್? ಅದು ಸಮೀಕ್ಷೆ ಅದು ಈ ಒಟ್ಟು 4 ಸೀಸನ್ ಇದೆ ಅಂತ ಮೇಡಮ್ ಹೇಳಿದ್ರು. ಅದು ತಾವು ಯಾವ ತಮಗೆ ಅದು ಹೇಳಿ ಮೇಡಮ್. ಇನ್ನೊಮ್ಮೆ ಯಾವ್ದಾದ್ರು ಒಂದ್ ಸೀಸನ್ ಅಲ್ಲಿ ಹಿಂಗಾರು ಹಂಗಾಮಿನಲ್ಲಿ ನೀವು ದಾಖಲೆ ಮಾಡ್ಕೋಬಹುದು ಸರ್. ಮುಂಗಾರ ಹಂಗಾಮ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಮಾಡ್ಬೇಕು. ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ದಾಖಲೆ ಮಾಡ್ಕೊಳ್ಳಿ. ಮುಂದಿನ ಸಮೀಕ್ಷೆಗೆ ಆ ಪ್ಲಾಟ್ಸ್ ನ ಬ್ಲಾಕ್ ಮಾಡ್ಕೊಂಡ್ರೆ ಆಯ್ತು. ಓಕೆ, ಕರೆ ಮಾಡಿದ್ಕೆ ಧನ್ಯವಾದಗಳು. ಬೆಳೆ ಸಮೀಕ್ಷೆ ನೇರ ಪ್ರಸಾರ ಕಾರ್ಯಕ್ರಮ. ಹಲೋ, ನಮಸ್ತೆ ಸರ್. ನಮಸ್ಕಾರ, ಪ್ರಶ್ನೆ ಕೇಳಿ ಸಂಕ್ಷಿಪ್ತವಾಗಿರ್ಲಿ. ಮೇಡಮ್ ಅವ್ರಿಗೂ ನಮಸ್ಕಾರ. ನಮಸ್ತೆ. ಬೆಳೆ ಸಮೀಕ್ಷೆ ಬಗ್ಗೆ ಕೇಳ್ತಾ ಇದ್ದೀನಿ. ಹೆಸರು ಹೇಳಿ, ಎಲ್ಲಿಂದ? ಮೈಸೂರು ತಾಲೂಕ್ ಲಕ್ಷ್ಮೀಪುರ, ಮೈಸೂರು ಜಿಲ್ಲೆ, ಮೈಸೂರು ಕಸ್ಬೋಳಿ. ವೆಂಕಟೇಶ್ ಕೇಳಿ ಸರ್. ಇದು ಇವಾಗ ಇದು ಬೆಳೆ ಸಮೀಕ್ಷೆ ಮಾಡ್ತಿರಲ್ಲ, ತೋಟಗಾರಿಕೆ ಇಲಾಖೆಗೂ ಮತ್ತೆ ನಾವು ಏನೋ ಇದು FRD ನಂಬರ್ ಬರ್ದಿರ್ತೀವಲ್ಲ, ವರ್ಷ ನಾವು ರಿನಿವಲ್ ಮಾಡಿಸ್ಕೊಡ್ಬೇಕಂತ ಒಂದ್ ಮಾಹಿತಿ. ಇಲ್ಲ ಇಲ್ಲ ಇಲ್ಲ, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮೇಲ್ವಿಚಾರಕರು ಅಂತ ಇರ್ತಾರೆ. ಆಮೇಲೆ FID ನಿಮ್ದೇನಿರುತ್ತೆ, ಅದ್ FID ಅದೇ ಒಂದೇ ಇರುತ್ತೆ, ಅದು ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ಅದು ಫ್ರೂಟ್ಸ್ ಪೋರ್ಟಲ್ಗೆ ಲಿಂಕ್ ಆಗಿರುತ್ತೆ, ಮತ್ತೆ ಅದೇನು ಬದಲಾವಣೆ ಮಾಡಕ್ಕೆ ಅವಕಾಶ ಇರಲ್ಲ. ಮೇಡಮ್ ಒಂದೇ ಮಾಹಿತಿ, ನಾವೇನ್ ಮಾಡಿದೀವಿ ಅಂದ್ರೆ ಸುತ್ತ ತೆಂಗಿನ ಸಸಿ ನೆಟ್ಬಿಟ್ಟಿದೀವಿ ಬಾರ್ಡರ್ಗೆ, ಅದು ತೋಟ ಅಂತ ಬರ್ಸ್ಬಿಡ್ತಾರೆ ಅವರು. ಮತ್ತೆ ನಾವು ಬೆಳೆ ಏನಾದ್ರು ಮಾರಕ್ ಹೋದಾಗ ಇದ್ ಮಾಡ್ತಾರೆ, ಅದಕ್ಕೆ ನಿಮ್ಮನ್ನ ಸಲಹೆ ಕೇಳ. ಮಧ್ಯದಲ್ಲಿ ಬೇರೆ ಬೆಳೆ ಬೆಳಿತೀರಾ? ಮಾಮೂಲಿ ಬೆಟ್ಟ ಕಬ್ಬು ಈ ತರ ಬೆಳಿತೀವಿ, ರಾಗಿ. ಆತರ ಇದ್ದಾಗ ಆ ಹಂಗಾಮಿನಲ್ಲಿ ಸಮೀಕ್ಷೆ ಮಾಡಕ್ಕೆ ಅವಕಾಶ ಇರುತ್ತೆ, ನೀವು ಸಮೀಕ್ಷೆ ಮಾಡ್ಕೋಬಹುದು. ಅದಕ್ಕೆ ಮೇಡಮ್ ಅವ್ರು ಏನ್ ಮಾಡ್ತಾರೆ, ತೋಟಗಾರಿಕೆ ಇಲಾಖೆಗೆ ಸೇರ್ಸ್ಕೊಳ್ಳಿ ಅಂತ ಇದ್ ಮಾಡ್ತಾರೆ, ಅದಕ್ಕೆ ನಿಮ್ಮನ್ನ ಮಾಹಿತಿ ಕೇಳ್ತೇನೆ. ಇಲ್ಲ, ಖಾಸಗಿ ನಿವಾಸಿಗಳು ಬಂದಾಗ ಅವರು ಸಮೀಕ್ಷೆ ಮಾಡ್ತಾರೆ, ಬಟ್ ಎಲ್ಲಾ ಬೆಳೆಗಳನ್ನ ಈ ತರ ಸಮೀಕ್ಷೆ ಮಾಡಕ್ಕೆ ಅವಕಾಶ ಇದೆ. ತೋಟಗಾರಿಕೆ ಬೆಳೆ ಆಗ್ಲಿ, ಕೃಷಿ ಬೆಳೆ ಆಗ್ಲಿ, ಬೇರೆ ಯಾವ ರೇಷ್ಮೆ ಬೆಳೆ ಆಗ್ಲಿ, ಇದನ್ನ ಮುಖಾಂತರ ದಾಖಲಿಸ್ಕೋಬಹುದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕೇಳುಗರೆ, ಇದಾಗಿತ್ತು ಇವತ್ತಿನ ಬೆಳೆ ಸಮೀಕ್ಷೆ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ಸಮಯ ಮುಗಿತಾ ಇದೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಕೇಳುಗ ಬಾಂಧವರಿಗೆ, ರೈತರಿಗೆ ಧನ್ಯವಾದಗಳು. ಹಾಗೆ ಕರೆ ಮಾಡಿ ಪ್ರಶ್ನೆ ಕೇಳಿ ಉತ್ತರ ಪಡೆದಂತಹ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ ಜಂಟಿ ಕೃಷಿ ನಿರ್ದೇಶಕಿ ಯೋಜನಾ ವಿಭಾಗ ಶ್ರೀಮತಿ ಅಂಬರ್ ಫರೀದ್ ಅವರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಹಾಗೆ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಹಲೋ ಕೃಷಿರಂಗ. ಫೋನಿನ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಬೆಳೆ ಸಮೀಕ್ಷೆ ಈ ಬಗ್ಗೆ ಮಾಹಿತಿಯನ್ನ ನೀಡಿದವರು ಶ್ರೀಮತಿ ಅಂಬರ್ ಫರೀದ್, ಜಂಟಿ ಕೃಷಿ ನಿರ್ದೇಶಕರು, ಬೆಳೆ ಸಮೀಕ್ಷೆ ವಿಭಾಗ. ಕಾರ್ಯಕ್ರಮಕ್ಕೆ ಸಹಕಾರ ಜೈ ರಾಜಲಕ್ಷ್ಮಿ ಹಾಗೂ ಸುಧಾರಾಣಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ, ತಾಂತ್ರಿಕ ನೆರವು ಉಮಾ ಹಾಗೂ ತಮಿಳ್ ಅರಸಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ. ಜನಪದ ಸಂಗೀತ ಇಂದಿನ ಕಾರ್ಯಕ್ರಮದಲ್ಲಿ ಮಂಜುನಾಥ್ ಮರಾಠೆ ಮತ್ತು ಸಂಗಡಿಗರಿಂದ ಸಂಗ್ಯಾ ಬಾಳ್ಯ ಹಾಡುಗಳು. ಚೆನ್ನಾಗಿ ಕ